ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಾಚಾಜಿ, ಆಪ್ಕೆ ಘರ್ ಮೇ ಕೌನ್ಸಾ ಟೂತ್ ಪೇಸ್ಟ್ ಹೈ? ಅರೆ ಯೇ ಪಕಡ್, ಸೆನ್ಸೋಡೆಂಟ್ ಕೆ. ಜಬ್ ಲೈಫ್ ಮೇ ರಹನಾ ಹೈ ಸೂಪರ್ ಕೂಲ್ ಅಂಡ್ ಕಾನ್ಫಿಡೆಂಟ್, ತೋ ಬನಾವೋ ಇಸ್ ಟೂತ್ ಪೇಸ್ಟ್ ಕೋ ಅಪ್ನೆ ಘರ್ ಕಾ ರೆಸಿಡೆಂಟ್. ಆಜ್ ಸೇ ಹೀ ಅಪ್ನೆ ಸೆನ್ಸಿಟಿವ್ ದಾಂತೋ ಕಾ ದೋಸ್ತ್ ಬನಾವೋ. Sensodent K. Toothpaste for sensitive teeth. Free from ill effects of SLS and paraben. Ab tooth ka current gone, to life ka current on. Sensodent K. Try karke dekho. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಕಿರುಧಾನ್ಯ ಸಿರಿಧಾನ್ಯ ಸಿರಿಧಾನ್ಯಗಳ ಮಹತ್ವ ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾ ಎನ್ ಕುಲಕರ್ಣಿ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಸರಣಿಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತು ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾಯಿದೆ. ಇದಕ್ಕೆ ಕಾರಣಗಳು ಅಂತಂದರೆ ನಮ್ಮ ಆಹಾರ ಪದ್ಧತಿಯೊಳಗೆ ಸಾಕಷ್ಟು ಬದಲಾವಣೆ ಮಾಡಿಕೊಂಡ್ವಿ. ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕಂತ ತಿಳ್ಕೊಂಡು ಮಣ್ಣಿನ ಗುಣಮಟ್ಟ ಕಾಯುವಲ್ಲಿ ವಿಫಲರಾದ್ವಿ ನಾವು. ಹಾಗೆಯೇ ನೀರಿನ ಒಂದು ಉಳಿತಾಯ ಮಾಡಲಿಕ್ಕೂ ಆಗಲಿಲ್ಲ, ನೀರನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಆಗಲಿಲ್ಲ. ಹೀಗಾಗಿ ಸವಳು ಜವಳು ಈ ಭೂಮಿಯಿಂದ ಈ ರಾಸಾಯನಿಕಗಳನ್ನು ಉಪಯೋಗ ಮಾಡಿದ್ವಿ ನಾವು. ಮುಖ್ಯವಾಗಿ ಹಿರಿಯರ ಕಾಲದಿಂದ ಏನು ಸಿರಿಧಾನ್ಯಗಳು ಇತ್ತಲ್ಲ, ಸಿರಿಧಾನ್ಯಗಳು ಅಂದರೆ ಈ ನೆವಣಿ, ಅರ್ಕ, ಸಾವೆ ಅಂದರೆ ಈ ಎಲ್ಲ ಇವುಗಳನ್ನು ಅವರು ಯಥೇಚ್ಛವಾಗಿ ಬೆಳೀತಿದ್ರು. ಅದಕ್ಕೆ ಭಾಳ ಕಷ್ಟನೂ ಪಡಬೇಕಾಗಿದ್ದಿಲ್ಲ, ಅವರು ಉಪ ಬೆಳೆಗಳಾಗಿ ಬೆಳೀತಿದ್ರು, ಅವನ್ನೇ ಜಾಸ್ತಿ ಊಟ ಮಾಡ್ತಿದ್ರು. ಸಿರಿಧಾನ್ಯ ಇದ್ದವರು ಆರೋಗ್ಯದಿಂದ ಶ್ರೀಮಂತರಾಗಿದ್ದಾರೆ. ಇದರರ್ಥ ಅಂದರೆ ಸಿರಿಧಾನ್ಯಗಳ ಮಹತ್ವ ಭಾಳ ಹೆಚ್ಚಾಗಿದೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಹೇಳೋದಂತಂದರೆ ಸಿರಿಧಾನ್ಯಗಳಿಗೆ ಸಾಕಷ್ಟು ಒಳ್ಳೆಯ ಮಾರುಕಟ್ಟೆ ಇದೆ. ಸಿರಿಧಾನ್ಯಗಳನ್ನು ಬೆಳೆದು ಕೂಡ ಭಾಳ ಸರಳ. ಸಿರಿಧಾನ್ಯಗಳನ್ನು ಜಾಸ್ತಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ಮಾಹಿತಿ ಮಾಡಿಕೊಳ್ಳಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಉಮಾ ಎನ್ ಕುಲಕರ್ಣಿ ಅವರಿದ್ದಾರೆ. ಅವರು ಕೃಷಿ ವಿಶ್ವವಿದ್ಯಾಲಯದೊಳಗೆ ಆಹಾರ ಮತ್ತು ಪೋಷಣ ವಿಭಾಗದೊಳಗೆ ಮುಖ್ಯಸ್ಥರಾಗಿದ್ದಾರೆ. ಡಾಕ್ಟರ್ ಉಮಾ ಎನ್ ಕುಲಕರ್ಣಿ ಅವರೇ ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್. ಈ ಒಂದು ತಾವು ಪ್ರಾಧ್ಯಾಪಕರಾಗಿ ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀರಿ ಆಹಾರ ಮತ್ತು ಪೋಷಣ ವಿಭಾಗದೊಳಗೆ. ಪೋಷಕಾಂಶಗಳ ಕೊರತೆಯಿಂದ ಹೇಗೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಾವೆ ಅನ್ನೋ ತಮಗೆ ಗೊತ್ತು. ಆಹಾರದಲ್ಲಿ ಒಂದು, ಯಾಕಂದರೆ ಇವತ್ತು ಹೇಳ್ತಾರೆ ಆಹಾರ ಒಂದು ಮೆಡಿಸಿನ್ ಆಗಬೇಕಂತೆ, ಮೆಡಿಸಿನ್ ಆಹಾರ ಆಗಬಾರ್ದು. ಶುಶ್ರುತ ಅಂತ ಏನು ಇದ್ರಲ್ಲ, ಅವ್ರೇನು ಹೇಳಿದರೆ ನೀವು ತಿನ್ನುವಂಥ ಆಹಾರ ಔಷಧಿಯಾಗಿ ನಿಮ್ಮ ಕೆಲಸ ಮಾಡಬೇಕು, ಔಷಧಿಯನ್ನು ಆಹಾರವಾಗಿ ತಿನ್ನಬೇಡಿ ಅಂತ ಹೇಳಿದರು. ಅದನ್ನು ಸಹ ನೀವೀಗ ಒತ್ತು ಕೊಟ್ಟು ಹೇಳ್ತಾ ಇದ್ದೀರಾ. ಈ ನಮ್ಮ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಇವತ್ತು ಸಿರಿಧಾನ್ಯಗಳ ಮಹತ್ವ, ಇವುಗಳ ಬಗ್ಗೆ ನಾವು ಹೆಚ್ಚು ಮಾಹಿತಿ ಮಾಡ್ಕೊಳ್ಳೋದಿದೆ. ಬರ್ತಾ ಬರ್ತಾ ಏನಾಗ್ತಾ ಇದೆ, ವಾಣಿಜ್ಯ ಬೆಳೆಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇರೋದ್ರಿಂದ ಈ ಕಿರುಧಾನ್ಯಗಳು ಹಿಂದೆ ಹಿಂದೆ ನಶಿಸಿ ಹೋಗ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ಈ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅವುಗಳಲ್ಲಿ ಇಷ್ಟೊಂದು ಪೋಷಕಾಂಶಗಳಿದೆ ಅಂದ್ರೆ ಅದನ್ನ ಸಿರಿಧಾನ್ಯ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಇದನ್ನ ಮಿಲ್ಲೆಟ್ ಅಂತಲೂ ಕರೀತಾರೆ. ಸಿರಿಧಾನ್ಯಗಳಲ್ಲಿ ಏನಾಗಿದೆ ಅಂದ್ರೆ ಅದ್ರ ಮೇಲಿನ ಸಿಪ್ಪೆ ಏನಿದೆ ಅಲ್ಲ, ನೀವು ಡಿಹಲ್ಲಿಂಗ್ ಅಂತ ಸಿಪ್ಪೆ ಬೇರ್ಪಡಿಸಿ, ಉದಾಹರಣೆಗೆ ಭತ್ತದಿಂದ ನೀವು ಅಕ್ಕಿ ತೆಗಿತೀರಾ, ಆ ಭತ್ತದ ಮೇಲಿನ ಸಿಪ್ಪೆ ತೆಗಿಬೇಕಲ್ಲ ನೀವು, ಆ ತೆಗಿಲಿಕ್ಕೆ ಬೇಕಾದಂಥ ಉಪಕರಣ ಏನಿದೆ ಅಲ್ಲ, ಅದು ಇನ್ನೂ ಅಷ್ಟೊಂದು ಪ್ರಬುದ್ಧವಾಗಿ ಬೆಳೆದಿಲ್ಲ, ಹಾಗಾಗಿ ಬೇರೆ ಕಡೆ ಹೋಗಿ ಸಂಸ್ಕರಣೆಯಾಗಿ ಬರ್ತಾ ಇದೆ. ಆಮೇಲೆ ಜನರು ಏನಾಗ್ತಾ ಇದ್ದಾರೆ, ವಾಣಿಜ್ಯೀಕರಣದಿಂದ ಅವ್ರದ್ದು ಜೀವನ ಶೈಲಿ ಬದಲಾವಣೆ ಆಗ್ತಿದೆ, ಊಟದ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾಯಿದೆ. ನೀವು ನೋಡ್ತಿರ್ಬೋದು ಮಕ್ಕಳ ಡಬ್ಬಗಳಲ್ಲೆಲ್ಲ ಬರೀ ಬಿಸ್ಕೆಟ್ಟು, ಪಫು, ಬನ್ನು, ಈ ರೀತಿ ಅಂದರೆ ಹೆಚ್ಚಿನ ಡಾಲ್ಡ ಅಂದರೆ ಕೆಟ್ಟ ಕೊಬ್ಬು ಅಂತ ಏನು ಹೇಳ್ತೀರಲ್ಲ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಆಗ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಏನು ತೊಂದರೆ ಇಲ್ಲ, ಮುಂದೆ ಈ ಮಕ್ಕಳು ಇದನ್ನೇ ತಿಂತಾ ಹೋತಂದರೆ ಇವ್ರಿಗೆ ಬರೋದು ಹೆಚ್ಚಿನ ತೂಕ, ಬೊಜ್ಜುತನ, ತದನಂತರ ಬ್ಲಡ್ ಪ್ರೆಷರ್, ಇವೆಲ್ಲದಕ್ಕೂ ನಾಂದಿ ಹಾಡ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಆ ಕಡೆ ವಾಲ್ತಿರೋದನ್ನ, ಈ ಜಂಕ್ ಫುಡ್ ಕಡೆ ಏನು ವಾಲ್ತಾ ಇದ್ದಾರಲ್ಲ, ಅದನ್ನು ಅವ್ರನ್ನ ಈ ಕಡೆ ಕರ್ಕೊಂಬರ್ಬೇಕು. ಮೊದಲು ಮುಂದಿನ ಜನರೇಷನ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳುವಳಿಕೆ ಕಡಿಮೆ ಆಗಿದೆ, ಅವರಲ್ಲಿ ಒಂದು ಅರಿವು ಮೂಡಿಸ್ಕೋಬೇಕಂದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ. ಅಷ್ಟೇ ಅಲ್ಲ, ಈ ಕಿರುಧಾನ್ಯಗಳ ಒಂದು ಬಹಳ ಒಂದು ಮಹತ್ವಪೂರ್ಣ ಅಂಶ ಏನಪ್ಪ ಅಂತಂದರೆ, ಇದು ಬರಗಾಲದಲ್ಲಿ ಸಹ ಬೆಳೆಯುತ್ತಾರೆ. ಎಲ್ಲಿ ಮಳೆಯಾಶ್ರಿತ ಪ್ರದೇಶ ಇದೆ ಅಲ್ಲಿ, ಆಮೇಲೆ ಭೂ ಫಲವತ್ತತೆ ಎಲ್ಲಿ ಕಡಿಮೆ ಇರುತ್ತಲ್ಲ, ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತ ಒಂದು ಧಾನ್ಯ ಇದು. ಹಾಗಾಗಿ ಇದನ್ನ ಬರಗಾಲದ ಮಿತ್ರ ಅನ್ನೋಂತನೂ ಕರೀತಾರೆ. ಹಾಗಾಗಿ ಜನರು ಈ ಬೆಳೆಗಳನ್ನೆಲ್ಲ ಬಿಟ್ಟು ವಾಣಿಜ್ಯ ಬೆಳೆಗಳತ್ತ ಗಮನ ಕೊಡ್ತಾ ಇರೋದ್ರಿಂದ ಇದ್ರ ಉತ್ಪನ್ನ ಕಡಿಮೆನೂ ಆಗ್ತಾ ಇದೆ. ಈ ಎಷ್ಟೊಂದು ಕಾರಣಗಳಿಂದಾಗಿ ಜನರಿಗೆ ಸಿಗಬೇಕಾದಂತ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ಈಗ ತಾವು ಹೇಳಿದ್ರೆ ಅಂದ್ರೆ ಬರಗಾಲದಲ್ಲಿ ಕೂಡ ಬೆಳಿಬಹುದು ಅಂತೇಳಿ, ಹಿಂದೆ ನಮ್ಮ ಅಜ್ಜವರೆಲ್ಲ ಬೆಳಿತಿದ್ರಿ, ಅಜ್ಜ ಮುತ್ತಜ್ಜ ಎಲ್ಲ, ಅವ್ರು ಹಾಗೆ ಸುಮ್ಮನೆ ಹಾಕ್ತಿದ್ರು ಮನೆಯಲ್ಲಿ, ಅವರು ಅಕ್ಕಿ ಎಲ್ಲ ಸಿಗ್ತಿದ್ದಿಲ್ಲ ಅವ್ರಿಗೆ, ಅಂದ್ರೆ ಬಹಳ ಸಿರಿವಂತ ಜನರಿಗೆ ಮಾತ್ರ ಅಂತ ಅನ್ನೋ ಭಾವನೆ ಇತ್ತು. ಏನಿತ್ತು ಸರ್, ಮೊದಲು ಬೆಳೆದಂತ ಧಾನ್ಯಗಳನ್ನೆಲ್ಲ ಮನೆಯಲ್ಲೇ ಕುಟ್ಟಿ ಅಕ್ಕಿ ತಕ್ಕೊಂಡು ಅವರೇ ಊಟ ಮಾಡ್ತಿದ್ರು. ಹಾಗಾಗಿ ಆ ಕುಟ್ಟೋ ಒಂದು ಚಟುವಟಿಕೆ ಏನಿದೆ ಅಲ್ಲ, ಅಲ್ಲಿ ಸಹ ನಿಮ್ಮ ಸಕ್ಕರೆ ಅಂಶ ಕರಗುತ್ತೆ. ಅಂದ್ರೆ ಚಟುವಟಿಕೆಗಳು ಬಹಳ ಇದ್ವು, ಮೆಕನೈಸೇಷನ್ ಕಡಿಮೆ ಇತ್ತು. ಈಗೇನಾಗಿದೆ, ನಿಮ್ ಮಿಕ್ಸರ್ ಬಂದಿದೆ, ರುಬ್ಬೋದಿಲ್ಲ, ಕೆಲಸ ಇಲ್ಲ, ಬೀಸೋದು ಅದು ಹೋಗ್ಬಿಟ್ಟಿದೆ, ಕಸ ಗುಡಿಸೋದು, ನೆಲ ಒರೆಸೋದು, ಅದು ಸತ್ತ ಕ್ಲೀನರ್ಗಳೆಲ್ಲ ಇದು ಮಾಡಿಬಿಟ್ಟಿದ್ವಿ. ಹಾಗಾಗಿ ಚಟುವಟಿಕೆಗಳ ಪ್ರಮಾಣ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ತಿನ್ನೋ ಅಂಶದಲ್ಲಿ ಏನಾಗಿದೆ, ಹೆಚ್ಚಿನ ಒಂದು ಜಂಕ್ ಫುಡ್ ಅಂತ ಏನು ಹೇಳ್ತಿರಲ್ಲ, ಹೆಚ್ಚು ಕೊಬ್ಬು, ಆಮೇಲೆ ಜಾಸ್ತಿ ಸಕ್ಕರೆ ಅಂಶ ಇರುವಂಥ ಸಂಸ್ಕರಣಾ ಭರಿತ ಆಹಾರಗಳನ್ನು ಜಾಸ್ತಿ ಜಾಸ್ತಿ ಸೇವನೆ ಮಾಡ್ತಾ ಇರೋದ್ರಿಂದ ಅದಕ್ಕೂ ಅದಕ್ಕೂ ಹೊಂದಾಣಿಕೆ ಆಗದೆ ಈ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ತದನಂತರ ನಿಮಗೆ ಡಯಾಬಿಟಿಸ್ ಅಂತ ಏನು ಹೇಳ್ತಿಲ್ಲ, ಮಧುಮೇಹ ರೋಗ, ಅದರಿಂದ ಉಂಟಾಗಿ ಎಷ್ಟೊಂದು ತೊಂದರೆಗಳ ಮುಂದೆ ನೀವು ಅನುಭವಿಸಬೇಕಾಗುತ್ತೆ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ಈಗ ಈ ಕಿರಿಧಾನ್ಯಗಳ ಮಹತ್ವ ಏನು? ಸಾಕಷ್ಟು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋದರೆ ಸಿರಿಧಾನ್ಯಗಳ ಒಂದು ಸಿರಿವಂತಿಕೆ ನಮಗೆ ಎದ್ದು ಕಾಣುತ್ತದೆ, ಮತ್ತು ಅಲ್ಲಿ ವಿಧ ವಿಧವಾದ ಸಿರಿಧಾನ್ಯಗಳು ಕಾಣ್ತಾವೆ, ಮತ್ತು ಸಾಕಷ್ಟು ಗ್ರಾಹಕರು ಮುಗಿಬೀಳ್ತಾ ಇದ್ದಾರೆ, ರೈತರಿಗೆ ಲಾಭ ತಂದುಕೊಡ್ತಾ ಇದ್ದಾರೆ, ಮತ್ತು ಹೆಚ್ಚು ರೇಟ್ ಆದರೂ ಕೂಡ ಅಕ್ಕಿಗಿಂತ ದುಬಾರಿ ಆದರೂ ಕೂಡ ತೊಗೊಂಡು ಹೋಗ್ತಾರೆ. ಹೀಗಾಗಿ ರೈತರಿಗೆ ಅದು ಸಾಕಷ್ಟು ಲಾಭದಾಯಕವಾಗಿರುವಂಥದ್ದು. ಇದು ಯಾವ ರೀತಿ ಸಿರಿಧಾನ್ಯಗಳು ನಮ್ಮ ಉಳಿದ ಧಾನ್ಯಗಳಿಗಿಂತ ಭಿನ್ನವಾಗಿವೆ? ಸುತ್ತಮುತ್ತ ಸಿಗೋದು ಅಂದರೆ ನವಣೆ ಸಾವಿ ಜಾಸ್ತಿ ಬೆಳಿತೀವಿ, ಆಮೇಲೆ ಬಿಜಾಪುರದಲ್ಲಿ ಸಜ್ಜೆ, ಗುಲ್ಬರ್ಗದಲ್ಲಿ ಊದಲು, ಹಾರಕಾಯಿ ಏನಂತಿರಲ್ಲ ಅದು, ಆಮೇಲೆ ಸಾವೆ ಅನ್ನೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಒಂದು ಕಿರುಧಾನ್ಯ. ಈ ಎಲ್ಲ ಕಿರುಧಾನ್ಯಗಳನ್ನು ನಾವು ನಮ್ಮ ದಿನನಿತ್ಯ ಬಳಸುವಂಥ ಅಕ್ಕಿ ಅಥವಾ ಗೋಧಿ ಹೋಲಿಸಿದರೆ ಅದರಲ್ಲಿ ಪೌಷ್ಟಿಕಾಂಶಗಳಂತ ಏನು ಹೇಳ್ತೀವಲ್ಲ, ಅಂದರೆ ಸತ್ವಗಳು ಅದು 2-3 ಪಟ್ಟು ಜಾಸ್ತಿ ಇದ್ದಾವೆ. ಉದಾಹರಣೆಗೆ ಅಕ್ಕಿ ಮತ್ತು ಗೋಧಿಯಲ್ಲಿ ಶರ್ಕರ ಪಿಷ್ಟ ಆಯಿತು ಅಥವಾ ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಏನು ಹೇಳ್ತಿರಲ್ಲ, ಅದೆಲ್ಲವನ್ನು ಹೋಲಿಸಿದಾಗ ಸಿರಿಧಾನ್ಯಗಳಲ್ಲಿ ಅಥವಾ ಕಿರುಧಾನ್ಯಗಳಲ್ಲಿ 2-3ರಷ್ಟು ಜಾಸ್ತಿ ಇದೆ. ಆಮೇಲೆ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಆ ಧಾನ್ಯಗಳಲ್ಲಿ ಅದು ಎಷ್ಟು ಕಡಿಮೆ ಇರುತ್ತಲ್ಲ ಅದು ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ಪಿಷ್ಟ ಅಂತ ಏನು ಹೇಳ್ತಿರಲ್ಲ ಅದು ಸಿರಿಧಾನ್ಯಗಳಲ್ಲಿ ತುಂಬ ಕಡಿಮೆ ಇದೆ. ಹಾಗಾಗಿ ಕಡಿಮೆ ಕ್ಯಾಲರಿಗಳನ್ನ ಹೊರಬಿಟ್ರೆ ರಕ್ತದಲ್ಲಿ ಅವಾಗ ನಿಮಗೆ ಹೆಚ್ಚು ಚಟುವಟಿಕೆ ಇಲ್ಲದೇ ಇದ್ರೂ ತಿಂದಿದ್ದು ಕರಗಿದ್ದು ಎರಡು ಸಮ ಆಗಿ ನೀವು ಯಾವುದೇ ರೋಗ ರುಜಿನ ಇಲ್ಲದೆ ಒಂದು ಒಳ್ಳೆ ಆರೋಗ್ಯನ ನೀವು ಕಾಪಾಡ್ಕೋಬಹುದು. ಪೋಷಕಾಂಶಗಳಂದ್ರೆ ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟು, ಪ್ರೋಟೀನ್ ಅಂದ್ರೆ ಬೆಳವಣಿಗೆಗೆ ಬೇಕಾಗುವಂತ ಸಸಾರಜನಕ, ಕೊಬ್ಬು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಆಮೇಲೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂದ್ರೆ ಜೀವಸತ್ವಗಳು ಮತ್ತು ಖನಿಜಾಂಶಗಳು, ಅಕ್ಕಿ ಅಥವಾ ಗೋಧಿ ಅವೆಲ್ಲಕ್ಕೂ ಹೋಲಿಸಿದ್ರೆ 70%+ ಕಾರ್ಬೋಹೈಡ್ರೇಟ್ ಇದಾವೆ. ಈ ಸಿರಿಧಾನ್ಯಗಳಲ್ಲೆಲ್ಲ 60-68 ಅಷ್ಟೊಳಗೆ ಬರುತ್ತೆ. ಪ್ರತಿ 1 ಗ್ರಾಮ್ ಶರ್ಕರ ಪಿಷ್ಟವನ್ನ ಉಪಯೋಗಿಸಿದಾಗ 4 ಕಿಲೋ ಕ್ಯಾಲರಿ ಶಕ್ತಿ ಕೊಡುತ್ತೆ. ಅದು ಹಾಗಾಗಿ ಜಾಸ್ತಿ ಪಿಷ್ಟ ಇದ್ದಷ್ಟು ಜಾಸ್ತಿ ಶಕ್ತಿ ಕೊಡೋದ್ರಿಂದ ಅದನ್ನು ಎಲ್ಲಿ ನೀವು ಉಪಯೋಗಿಸ್ತೀರಾ, ಉಪಯೋಗಿಸೋಕ್ಕಾಗೋದಿಲ್ಲ. ಹಾಗಾಗಿ ಪಿಷ್ಟದ ಜೊತೆಗೆ ಕ್ಲಿಷ್ಟ ಪಿಷ್ಟ ಅಂದರೆ ಕಠಿಣ ಪಿಷ್ಟ ಅಂತ ಒಂದು ಹೇಳ್ತೀವಿ, ಆ ಪದ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಬೇರೆ ಎಲ್ಲ ಈ ಅಕ್ಕಿ ಮತ್ತು ಗೋಧಿಯಲ್ಲಿರುವಂಥ ಪಿಷ್ಟ ನೀವು ತುಂಬ ಬೇಗ ಜೀರ್ಣ ಆಗ್ಬಿಡುತ್ತೆ. ಈ ಕಿರುಧಾನ್ಯಗಳಿರುವಂಥ ಪಿಷ್ಟ ಏನಪ್ಪಾ ಅಂದರೆ ಸರಪಳಿ ಆಕಾರದಲ್ಲಿ ಮತ್ತು ಬ್ರಾಂಚಿಂಗ್ ಅಂತ ಏನು ಹೇಳ್ತಿರಲಿಲ್ಲ ಆ ಥರ ಇದೆ. ಅದನ್ನು ಬಳಸಿದಾಗ ಅದು ಜೀರ್ಣ ಆಗಿ ಟೈಮ್ ತಗೊಂಡು ಅದು ಕರಗಿ ಗ್ಲೂಕೋಸ್ ಆಗಿ ರಕ್ತಕ್ಕೆ ಬರೋಕ್ಕೆ ತುಂಬ ನಿಧಾನವಾಗಿ ಬರುತ್ತೆ. ಮಧುಮೇಹಿಗಳಿರೋಗಿ ಇದೇ ಒಂದು ವರದಾನ. ಅಷ್ಟೇ ಅಲ್ಲ, ಈ ಹೆಚ್ಚುತ್ತಿರುವ ಈ ಒತ್ತಡ, ಯಾಕಂದರೆ ನಿಮ್ಮ ರಕ್ತ ಸರಾಗವಾಗಿ ನಾಳಗಳಲ್ಲಿ ಹರಿಬೇಕಂದ್ರೆ ಅಲ್ಲಿ ನಾಳ ಕ್ಲಿಯರ್ ಇರಬೇಕು. ಅಲ್ಲಿ ನಾಳ ಕ್ಲಿಯರ್ ಇಲ್ಲದೆ ಅಲ್ಲಿ ಬ್ಲಾಕಿಂಗ್ ಇತ್ತಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳೆಲ್ಲ ಬರ್ತವೆ. ಆಹಾರಗಳೆಲ್ಲ ಏನಿದಾವೆಲ್ಲ ಕಡಿಮೆ ಶರ್ಕರ ಪಿಷ್ಟ ಇರೋದನ್ನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ತದನಂತರ ಪ್ರೋಟೀನ್ ಅಂತ ಹೇಳಿದೆ, ಅದರಲ್ಲಿ ಅಕ್ಕಿ ಮತ್ತು ಇದಕ್ಕೆ ಹೋಲಿಸಿದಾಗ ಪ್ರೋಟೀನ್ ಅಂಶ ಬಹಳ, ಅದರಲ್ಲಿ ಅವಶ್ಯಕ ಅಮಿನೋ ಆಮ್ಲ ಅಂತ ಏನಿದೆಯಲ್ಲ ಅದು ಬಹಳ ಬಹಳ ಮುಖ್ಯ. ಬೆಳೆಯುವಂತ ಮಕ್ಕಳಿಗೆ ಅದು ಅವಶ್ಯಕ. ಒಂದು ಹಂತ ಮೀರಿದ್ಮೇಲೆ ನೀವು ಬೆಳೆಯೋದಿಲ್ಲ, ಬರೀ ನಿರ್ವಹಣೆ ಇರುತ್ತೆ. ಮಕ್ಕಳಿಗೆ ಮಾತ್ರ ಬೆಳವಣಿಗೆ ಇರುತ್ತೆ, ಹಾಗಾಗಿ ಅವರಿಗೆ ಅವಶ್ಯಕ ಅಮಿನೋ ಆಮ್ಲಗಳನ್ನೆಲ್ಲ ಕೊಡುತ್ತೆ. ಜೊತೆಗೆ ಈ ಸಲ್ಫರ್ ಕಂಟೇನಿಂಗ್ ಅಮಿನೋ ಆಮ್ಲ ಅಂತ ಏನಿರುತ್ತಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದು ಮಕ್ಕಳಿಗೆ ತುಂಬ ತುಂಬ ಬೇಕಾದಂಥ ಒಂದು ಪ್ರೋಟೀನ್. ನಿಮ್ಮ ಇಡೀ ದೇಹದ ಭಾಗನೇ ಪ್ರೋಟೀನ್, ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಕೂದಲು, ಕಣ್ರೆಪ್ಪೆ, ಯಾವುದೇ ಚರ್ಮ ಯಾವ್ದು ಹಿಡಿದ್ರೂ ಸಹ ಅದು ಪ್ರೋಟೀನೇ. ಸೊ ನಿಮ್ಮ ನಿರ್ವಹಣೆಗಾಗಿ ನಮಗೆ ಕಡಿಮೆ ಬೇಕಾಗುತ್ತೆ, ಮಕ್ಕಳಿಗೆ ಜಾಸ್ತಿ ಬೇಕಾಗುತ್ತೆ. ಅದರಲ್ಲೂ ಅವಶ್ಯಕ ಅಂತ ಏನಿದೆ ಅಲ್ಲ ಅದು ನೀವು ಸಿರಿಧಾನ್ಯದಿಂದ ಕೊಡ್ಬೋದು. ತದನಂತರ ನೀವು ಕೊಬ್ಬು ಅಂತ ಹೇಳಿದರೆ ಅದರಲ್ಲಿ ಒಳ್ಳೆ ಕೊಬ್ಬು, ಕೆಟ್ಟ ಕೊಬ್ಬು ನಿಮಗೆ ಗೊತ್ತಿರ್ಬೋದು. ಇದನ್ನು ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, HDL ಕೊಲೆಸ್ಟ್ರಾಲು, ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ಕೊಲೆಸ್ಟ್ರಾಲ್ ಅಂತ ಹೀಗೆಲ್ಲ ಕೊಬ್ಬಿನಲ್ಲಿ ವಿಂಗಡಣೆ ಮಾಡಿದಾರಲ್ಲ ಅದರಲ್ಲೂ ಸಹ ಅವಶ್ಯಕ ಅನವಶ್ಯಕ ಅಂತಲೂ ಮಾಡಿದ್ದಾರೆ. ಜೊತೆಗೆ ಅತೃಪ್ತ ಮೇಧೋ ಆಮ್ಲ, ತೃಪ್ತ ಮೇಧೋ ಆಮ್ಲ ಅಂತ ಇದೆ. ನಮಗೆ ಅತೃಪ್ತ ಮೇಧೋ ಆಮ್ಲ ಜಾಸ್ತಿ ಬೇಕು, ಅದು 70%+ ನಿಮಗೆ ಸಿರಿಧಾನ್ಯಗಳಲ್ಲಿ ಸಿಗುತ್ತೆ. ಯಾಕೆ ಬೇಕಪ್ಪ ಇದು ಅಂತಂದರೆ ನಿಮ್ಮ ಮೆದುಳಿನ ಬೆಳವಣಿಗೆಗೆ, ನಿಮ್ಮ ಮಕ್ಕಳು ಚುರುಕಾಗಿರ್ಬೇಕಂದ್ರೆ, ನಿಮಗೆ IQ ಜಾಸ್ತಿ ಆಗಬೇಕಂದ್ರೆ, ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗಬೇಕಂದ್ರೆ ಈ ಅತೃಪ್ತ ಮೇಧ ಆಮ್ಲಗಳು ಎಲ್ಲ ಬೇಕು. ಅದೋ ಅಲ್ಲದೆ ನಿಮ್ಮ ಚರ್ಮಕ್ಕೆಲ್ಲ ನಿಮ್ಮ ಅತೃಪ್ತ ಮೇಧ ಆಮ್ಲಗಳು ಇತ್ತಂದರೆ, ಆಮೇಲೆ ನರಗಳ ಸುತ್ತ ಆ ಮೈ ಒಂದು ಕವರ್ ಇರುತ್ತೆ, ಅದು ಚೆನ್ನಾಗಿ ನಿಮಗೆ ಸಿಗ್ನಲ್ ಕೊಡಬೇಕಂದ್ರೆ ನಿಮಗೆ ಒಳ್ಳೆಯ ಕೊಬ್ಬು ಬೇಕೇ ಬೇಕು. ಈ ಸಿರಿಧಾನ್ಯಗಳಿಂದ ಹೆಚ್ಚಿಗೆ ಉಪಯೋಗಿಸಿದರೆ ನಿಮ್ಮ ದೇಹಕ್ಕೆ ಆಗುವಂಥ ಹೆಚ್ಚಿನ ಕೊಬ್ಬಿನ ಪ್ರಮಾಣದ ಅನಾಹುತಗಳನ್ನು ತಡಿಬಹುದು. ತದನಂತರ ಖನಿಜಾಂಶಗಳು ಮತ್ತು ಸತ್ವಗಳಂತ ಹೇಳಿದೆ. ಖನಿಜಾಂಶಗಳಂತ ಅಂದರೆ ನಿಮ್ಮ ಸುಣ್ಣ, ರಂಜಕ, ಕಬ್ಬಿಣಾಂಶ, ಸತು, ಆಮೇಲೆ ಮೆಗ್ನೇಷಿಯಂ ಅಂತ. ಈ ಕಿರುಧಾನ್ಯಗಳಲ್ಲಿ ರಾಗಿ ಗೊತ್ತಿದೆ ನಿಮಗೆ, ಅದನ್ನು ಮಾಲ್ಟ್ ಮಾಡಿ ಮಕ್ಕಳಿಗೆ ಹಾಕಿದರೆ, ಯಾಕಂದರೆ ಅದಕ್ಕೆ ಸುಣ್ಣದ ಅಂಶ ಸುಮಾರು 399 mg ಅಂದರೆ ಎಲ್ಲದಕ್ಕೂ ಹೋಲಿಸಿದ್ರೆ ಅದು ಅತ್ಯಂತ ಹೆಚ್ಚಿನದು ಇದೆ. ಜೊತೆ ಕಬ್ಬಿಣಾಂಶನೂ ಅದರಲ್ಲೇ ಜಾಸ್ತಿ ಇದೆ. ಬೆಳೆಯೋ ಮಕ್ಕಳಿಗೆ ಅದು ಒಂದು ಒಳ್ಳೆ, ಎಲುಬು ಬೆಳಿಬೇಕಂದ್ರೆ ಅದು ಬಹಳ ಮುಖ್ಯ. ಜೊತೆಗೆ ರಂಜಕ ಅಂದರೆ ಈ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಪ್ರಪೋರ್ಷನ್ ಅಂತ ನಾವು ಹೇಳ್ತೀವಿ, ರೇಷಿಯೋ ಅಂತ, 1:1 ಅಂತ, ಆ ಪ್ರಮಾಣ ನಿಮ್ಮ ಕಿರುಧಾನ್ಯಗಳಲ್ಲಿದೆ. ಜೊತೆಗೆ ಜಿಂಕ್ ಅಂತ ಏನಿದೆ, ಸತು, ಇದು ಬಹಳ ಮುಖ್ಯ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಇನ್ನು ಜೀವಸತ್ವಗಳು ಅಂತ ಬಂದರೆ ಬಿ ಕಾಂಪ್ಲೆಕ್ಸ್ ಮತ್ತು ಸಿ, ಅಂದರೆ ನೀರಿನಲ್ಲಿ ಕರಗೋದು, ಕೊಬ್ಬಿನಲ್ಲಿ ಕರಗೋದು, ಥಯಾಮಿನ್, ರಿಬೋಫ್ಲಿನೇಸ್, ಈ ಬೇರೆ ಬೇರೆ ಎಲ್ಲ ಅಂಶಗಳಿದ್ದಾವೆ. ಅದರಲ್ಲೂ B12 ಅಂತೂ ಬಹಳ ಮುಖ್ಯ, ಯಾಕಂದರೆ ಅದು ರಕ್ತಹೀನತೆಗೆ ಎಡೆ ಮಾಡಿಕೊಡುತ್ತೆ. ಅದರದೆಲ್ಲ ಪ್ರಮಾಣ ನಿಮಗೆ ಹೆಚ್ಚಾಗಿ ನಿಮ್ಮ ಈ ಕಿರುಧಾನ್ಯಗಳಲ್ಲಿ ಲಭ್ಯ ಇದೆ. ಉದಾಹರಣೆ, ಈ ವಿಟಮಿನ್ ಎ ಅಂದರೆ ಜೀವಸತ್ವ ಎ ಅಂತ ತಗೊಂಡ್ರೆ ಅದು ಪ್ರತಿರೂಪವಾಗಿ ಕೆರೋಟಿನ್ ಅಂತಹ ಹಸಿರು ಸೊಪ್ಪು ತರಕಾರಿಗಳು ಅಥವಾ ಹಳದಿ ಬಣ್ಣದ ತರಕಾರಿ ಹಣ್ಣುಗಳಲ್ಲೆಲ್ಲ ಸಿಗುತ್ತೆ. ಅದು ಸೇವನೆ ಮಾಡೋದ್ರಿಂದ ನೀವು ಇರುಳು ಕುರುಳನ್ನು ಕಡಿಮೆ ಮಾಡ್ಕೋಬಹುದು, ಅದು ಬರ್ದಂಗೆ. ಆಮೇಲೆ ಜೀವಸತ್ವ ಇ ನಿಮ್ಮ ಚರ್ಮಕ್ಕೆ ಕಾಂತಿಗೆ ಬೇಕು, ಆಮೇಲೆ ಜೀವಸತ್ವ ಕೆ ಅಂತಂದರೆ ಶಿಶು ಜನನಕ್ಕೆಲ್ಲ ಅದು ಬೇಕಾಗುತ್ತೆ. ಈ ರೀತಿ ಬೇರೆ ಬೇರೆ ಪೋಷಕಾಂಶಗಳು ಬೇರೆ ಬೇರೆ ಮಹತ್ವವನ್ನು ಹೊಂದಿದ್ದಾವೆ. ಆ ಎಲ್ಲವೂ ನಿಮಗೆ ನಿಮ್ಮ ಸಿರಿಧಾನ್ಯಗಳಲ್ಲಿ ಚೆನ್ನಾಗಿ ಲಭ್ಯ ಇದೆ. ನೀವು ಸಿರಿಧಾನ್ಯಗಳು ತಗೊಂಡ್ರೆ ಇವೆಲ್ಲ ನಿಮಗೆ ಒಟ್ಟಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಸಿರಿಧಾನ್ಯಗಳಲ್ಲಿ ಬಹಳ ಒಂದು ಮುಖ್ಯ ಒಂದು ಖನಿಜಾಂಶ ಇದೆ, ಮೆಗ್ನೇಷಿಯಂ ಅಂತ. ಈ ಮೆಗ್ನೀಷಿಯಂ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ದೇಹದಲ್ಲಿ ಏನ್ ಜೀರ್ಣ ಆಗ್ಬೇಕಾದ್ರೆ ಒಂದಿಷ್ಟು ಅಂಶಗಳು ಬೇಕಲ್ಲ, ಅಲ್ಲಿ ಕೆಲಸ ಮಾಡ್ಕೋತಾ, ಜೊತೆಗೆ ಲಿವರ್ ಇಂದ ನಿಮಗೇನು ಪ್ಯಾನ್ಕ್ರಿಯಾಸ್ ಇಂದ ಆ ಇನ್ಸುಲಿನ್ ಸೆಕ್ರೆಷನ್ ಅಂತ ಏನ್ ಹೇಳ್ತಿರಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು ಡಯಾಬಿಟಿಸ್ ಯಾಕೆ ಬರುತ್ತೆ. ಅದ್ರ ಟೈಪ್ ಒನ್ ಟೈಪ್ ಟೂ ಅಂತ ಇದೆ. ಟೈಪ್ ಒನ್ ಅಂದ್ರೆ ಹುಟ್ಟಿನಿಂದ ಬರುತ್ತೆ, ಇನ್ಸುಲಿನ್ ಪ್ರೊಡ್ಯೂಸೇ ಆಗೋದಿಲ್ಲ, ಅವಾಗ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಅವ್ರ ಜೀವನ ಕಂಟಿನ್ಯೂ ಮಾಡ್ತಾರೆ. ಟೈಪ್ ಟೂ ಅಂತಂದ್ರೆ ನಿಮ್ಮ ಜೀವನ ಶೈಲಿ 40+ ಆದ್ಮೇಲೆ ಬಂತ ಬರೋ ಅಂಥದ್ದು, ನಿಮ್ಮ ಚಟುವಟಿಕೆ ಕಡಿಮೆ ಆಗಿರುತ್ತೆ. ಅವಾಗ ನೀವು ಚಟುವಟಿಕೆ ಮಾಡದೇ ಇದ್ರೆ ಈ ಇನ್ಸುಲಿನ್ ಕಣ ಅಥವಾ ಹಾರ್ಮೋನ್ ಏನಿದೆಯಲ್ಲ ಅದು ಉತ್ಪನ್ನ ಆಗೋದಿಲ್ಲ. ಹಾಗಾಗಿ ಅದರ ಉತ್ಪನ್ನ ಹೆಚ್ಚಿಗೆ ಮಾಡಬೇಕಂದ್ರೆ ಮೆಗ್ನೇಷಿಯಮ್ಮು ಬಹಳ ಖಂಡಿತವಾಗಬೇಕು. ಇದು ಕಿರುಧಾನ್ಯಗಳಲ್ಲಿ ಹೆಚ್ಚಿಗೆ ಇದೆ, ಇದನ್ನು ತಿನ್ನೋದ್ರಿಂದ ಅದು ಚೆನ್ನಾಗಿ ಒಂದು ನಿಮಗೆ ಲಭ್ಯ ಆಗುತ್ತೆ. ಡಾಕ್ಟರ್ ಉಮಾ ಕುಲಕರ್ಣಿ ಅವರ, ಈ ಕಿರುಧಾನ್ಯಗಳ ಒಂದು ಏನು ಬಳಸುವುದರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ, ಸಂತೋಷ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಸೈನಿಕರೇನಿದಾರಲ್ಲ, ಅವು ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗಿದ್ದಾರೆ. ದೇಹವನ್ನು ನಾವು ಅನಾರೋಗ್ಯದಿಂದ ದೂರ ಇಡ್ಬೋದು. ನಮ್ಗೆ ಶುಗರ್ ಏನಾದರೂ ಬಂದರೆ ವೈಟಲ್ ಆರ್ಗನ್ಸನ್ನು ಕಾಪಾಡ್ಕೊಳ್ಳೋದು ಬಹಳ ಕಷ್ಟ. ವೈಟಲ್ ಆರ್ಗನ್ಸ್ ಅಂತ ಹೇಳಿದಲ್ಲ ಸರ್, ಈ ಸಿರಿಧಾನ್ಯಗಳಲ್ಲಿ ಕೆಲವೊಂದು ಫೈಟೋಕೆಮಿಕಲ್ಸ್ ಅಂತ ಇದ್ದಾವೆ. ಕೆಲವೊಂದು ಪಾಲಿಫಿನಾಲ್ಸ್ ಕಣಗಳಿರ್ಬೋದು, ಜೊತೆಗೆ ಟ್ಯಾನಿನ್ಸ್ ಇರ್ಬೋದು, ಫೈಟೇಟ್ಸ್ ಇರ್ಬೋದು, ಬೇರೆ ಬೇರೆ ಕಣಗಳಿದ್ದಾವೆ. ದೇಹದ ರೋಗ ನಿರೋಧಕ ಶಕ್ತಿಯಲ್ಲಿ ಹೆಚ್ಚಿಗೆ ಮಾಡೋದಕ್ಕೆ ಅವು ಸಹಾಯ ಮಾಡ್ತವೆ. ಅದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ದೈಹಿಕ ಒತ್ತಡನೂ ಇರ್ಬೋದು. ನಿಮ್ಮ ದೇಹದಲ್ಲಿ ಎಲ್ಲ ಜೀವಕೋಶಗಳಿದ್ದಾವೆ. ಈ ಕೆಟ್ಟ ಗಣಗಣಗಳು ಉತ್ಪನ್ನ ಆದಾಗ ಜೀವಕೋಶಗಳ ಮೇಲೆ ಹೋಗ್ಬಿಟ್ಟು ಅವು ಅದನ್ನು ಆಕ್ಸಿಡೇಷನ್ ಮಾಡ್ಕೋತಾ ಹೋಗುತ್ತೆ. ಅಂದರೆ ಅದನ್ನು ರಚನೆನೇ ಇದನ್ನು ಕಟ್ ಮಾಡ್ತಾ ಹೋಗ್ತಾ ಹೋಗುತ್ತೆ. ಈ ರೀತಿ ಇದು ಜಾಸ್ತಿ ಆತಂದ್ರೆ ಇದಕ್ಕೆ ಕ್ಯಾನ್ಸರ್ಗೆ ಎಡೆ ಮಾಡಿಕೊಡುತ್ತೆ. ಈ ಸಿರಿಧಾನ್ಯಗಳ ಬಳಕೆಯಿಂದ ಏನಾಗುತ್ತೆ ಅಂದರೆ, ಇದರಲ್ಲಿ ಇರುವಂಥ ಒಳ್ಳೆ ಅಂಶಗಳು ಫೈಟೋಕೆಮಿಕಲ್ಸ್ ಏನಿದೆ ಅಲ್ಲ, ಅವು ಆಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡಿ ಈ ಕೆಟ್ಟ ಕಣಗಳನ್ನೆಲ್ಲ ತಾವೇ ತೊಗೊಂಡ್ಬಿಡ್ತವೆ. ಹಾಗಾಗಿ ಈ ಫೈಟೋಕೆಮಿಕಲ್ಸ್ ಇರೋದ್ರಿಂದನೇ ಅಂದರೆ ಪೋಷಕಾಂಶಗಳ ಜೊತೆಗೆ ಈ ಕಣಗಳಿದ್ದಾವೆ, ಇದು ಈ ರೀತಿ ಅವು ಸಹಾಯ ಮಾಡ್ತವೆ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ನಿಮ್ಮಲ್ಲಿ ಒಂದು ಮಾಹಿತಿಯ ಕಣಜೆ ಇದೆ ಖಂಡಿತವಾಗಿ ಕೂಡ. ತಾವು ಹೇಳಿದ ಮಾತುಗಳು ತುಂಬ ಅರ್ಥಪೂರ್ಣವಾಗಿ ನಮ್ಮ ಜನರು ಗಮನಿಸಲಿ. ಮುಖ್ಯವಾಗಿ ಇನ್ನೊಂದು ಅಂದರೆ, ಅವ್ರಿಗೆ ಅದು ಬೆಳೆಯೋದ್ರಿಂದ ಸಾಕಷ್ಟು ಲಾಭ ಇದೆ. ರೈತ ಮಹಿಳೆಯರು ಇದ್ರ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ, ಮುಖ್ಯ ಬೆಳೆಗಳ ಜೊತೆ ಉಪ ಬೆಳೆಗಳಾಗಿ ಇವ್ರನ್ನ ಹಾಕಿದರೆ, ವಿಶೇಷವಾಗಿ ಈ ಕೆಂಪು ಮಣ್ಣನ್ನು ಇದರೊಳಗೆ ಹಾಕಿದರೆ ಅವು ಚೆನ್ನಾಗಿ ತಾನೇ ಬಂದ್ಬಿಡ್ತದೆ. ಅದನ್ನು ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸ್ಲಿಕ್ಕೆ ಏನು ಕಾಳಜಿ ವಹಿಸ್ಬೋದು? ಸಾವಯವತೆಯನ್ನು ಕಾಪಾಡ್ಕೋಬೇಕಲ್ಲ. ರೈತ ಬಾಂಧವ್ರಿಗೆ ಒಂದು ಎರಡು ಕಿವಿ ಮಾತು. ನಿಮ್ಮ ಹೊಲದ ಸತ್ವ ನೀವು ಕಾಪಾಡ್ಕೋಬೇಕು. ಅದು ಹೇಗಪ್ಪ? ನಿಮ್ಮ ಈ ಸಿರಿಧಾನ್ಯಗಳನ್ನು ಮಧ್ಯೆ ಮಧ್ಯೆ ಅಂತರ್ಬೆಳೆಯಾಗಿ ಬೆಳ್ಕೋತಾ ಹೋದರೆ ನಿಮಗೆ ಅದಕ್ಕೆ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗಿಲ್ಲ, ಅದರ ಆರೈಕೆಗೆ ನೀವು ಜಾಸ್ತಿ ಗಮನ ಕೊಡಬೇಕಾಗಿಲ್ಲ, ಅದು ತಾನಾಗೆ ನಿಮಗೆ ಬರುತ್ತೆ. ಒಂದೇದು. ಆಮೇಲೆ ನೀವು ನೀರು ಗೀರು ನಿಮ್ಮ ಎಲ್ಲ ಅವೇನು ಬರಗಾಲದ ಮಿತ್ರ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇಷ್ಟೊಂದು ಮಹತ್ವ ಇರೋದನ್ನು ನೀವು ಒಂದು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ತಿಳ್ಕೊಂಡು ಇದನ್ನು ಬೆಳೆದ್ರೆ, ಅದನ್ನು ನೀವು ಮಾರ್ಕೆಟಿಂಗ್ ಇದೇನಿದೆಯಲ್ಲ, ನೀವು ಬೆಳೆದ ತಕ್ಷಣ ಎಲ್ಲಿ ಹೋಗಬೇಕು, ಅದು ಸಂಸ್ಕರಣದ ಏನು ಕೆಲಸ ಅಂತ ಈಗೆಲ್ಲ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು. ಈಗ ಕೃಷಿ ವಿಶ್ವದ ಧಾರವಾಡದಲ್ಲಿ ಒಂದು ದೊಡ್ಡ ಒಂದು ಘಟಕವನ್ನು ಸ್ಥಾಪನೆಯಾಗಿದೆ. ರಾಯಪುರದಲ್ಲೂ ಸಹ ಒಂದು ಸಂಸ್ಕರಣಾ ವಿಭಾಗ ಸ್ಥಾಪನೆಯಾಗಿದೆ. ಅಲ್ಲಿ ನೀವು ಸಂಸ್ಕರಣೆ ಮಾಡಿಕೊಂಡು ನೀವೇ ಅದನ್ನು ಮಾರಾಟವಾದ ವ್ಯವಸ್ಥೆಯನ್ನು ಕೈಗೆತ್ತಿಕೊಂಡ್ರೆ, ಅಂದರೆ ಮಾರುಕಟ್ಟೆ ವ್ಯವಸ್ಥೆಗೆ ಒಂದು ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಒಂದು ಹೆಚ್ಚಿನ ಲಾಭ ಆಗುತ್ತೆ. ಯಾಕಂದರೆ ಈ ಮಧ್ಯವರ್ತಿಗಳು ಅದನ್ನು ನಿಮಗೆ ಕ್ವಿಂಟಲ್ ಲೆಕ್ಕದಲ್ಲಿ ಏನು ತೊಗೊಂಡಿರ್ತಲ್ಲ ಅವರಿಗೆ ಇದು ಆಗಿರುತ್ತೆ. ಸಂಸ್ಕರಣೆ ಮಾಡಿದ್ಮೇಲೆ ಅವರು ಶೇಕಡ ಅದಕ್ಕಿಂತ ಡಬ್ಬಲ್ ರೆಸ್ಟ್ ಅವರಿಗೆ ಲಾಭ ಆಗುತ್ತೆ. ಆ ಲಾಭನ ನೀವೇ ತೊಗೋಬೇಕಂದ್ರೆ ನೀವು ಮಾರುಕಟ್ಟೆಗೆ ಇಳಿಬೇಕು. ಹಾಗಾಗಿ ಅದ್ರ ಸಂಸ್ಕರಣೆ ಕುರಿತಂಗೆ ನೀವು ಒಂದೊಂದಿಷ್ಟು ಮಾಹಿತಿಗಳನ್ನು ತರಬೇತಿಗಳನ್ನು ಕೃಷಿ ಇಲಾಖೆ ಆಯಿತು ಅಥವಾ ಕೃಷಿ ವಿಷಯದಲ್ಲಿ ಧಾರವಾಡದಲ್ಲಾಯಿತು, ನೀವು ಅದನ್ನು ಪಡೆದುಕೊಂಡು ಅದನ್ನು ಮುಂದೆ ಅದನ್ನು ಉಪಯೋಗಿಸ್ತಾ ಮಾಡ್ತಾ ಇದ್ದರೆ ನೀವು ತಿನ್ನಿ, ಕುಟುಂಬದವ್ರನ್ನು ಗಟ್ಟಿ ಮಾಡಿರಿ, ಆದಮೇಲೆ ಸಮುದಾಯವನ್ನು ಗಟ್ಟಿ ಮಾಡೋಕ್ಕೆ ನೀವು ಸಹಾಯ ಮಾಡಿರಿ ಅಂತ ಇದ್ರ ಮೂಲಕ ಕೇಳ್ಕೊತೀನಿ. ಡಾಕ್ಟರ್ ಉಮಾ ಕುಲಕರ್ಣಿ ಅವರು ತುಂಬ ಸೂಕ್ತವಾದ ಮಾತನ್ನು ಹೇಳಿದ್ದೀರಿ. ಯಾಕಂದರೆ ರೈತರ ಉತ್ಪಾದನಾ ಕೇಂದ್ರಗಳು ಇದಾವ್ರು, ಈಗ ಸಾಕಷ್ಟು ಸರ್ಕಾರ ಕೂಡ ಅವರಿಗೆ ಉತ್ತೇಜನ ಕೊಡ್ತಾ ಇದೆ. ರೈತ ಉತ್ಪಾದನಾ ಕೇಂದ್ರಗಳು ಈ ನಿಟ್ಟಿನೊಳಗೆ ಲಕ್ಷ್ಯ ವಹಿಸಲಿ, ರೈತರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡಲಿ, ಅವರಿಗೆ ಹೆಚ್ಚು ಲಾಭ ಆಗುವಂಥದ್ದು. ಹಾಗೆಯೇ ಇಡೀ ಸಮುದಾಯದ ಒಂದು ಆರೋಗ್ಯದ ದೃಷ್ಟಿಯಿಂದ, ಸಮುದಾಯದ ಆರೋಗ್ಯದ ಒಂದು ಲಾಭದ ದೃಷ್ಟಿಯಿಂದ ಇವುಗಳನ್ನು ಹೆಚ್ಚು ಹೆಚ್ಚು ಬೆಳೆಯುವಂಗಾಗಲಿ ಅಂತ ಆಸೆ ಮಾಡ್ತಾ, ಅದರ ಕೊರತೆ ಬಹಳ ಇದೆ. ಅದ್ರ ಮಾಹಿತಿಯು ಇದ್ದಷ್ಟು ಈಗ ಅದಕ್ಕೆ ಬೆಲೆನೂ ಜಾಸ್ತಿ ಆಗ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಖಂಡಿತವಾಗಿ ಒಳ್ಳೆ ಮಾತನ್ನು ಹೇಳಿದ್ದೀರಿ. ರೈತರ ಒಂದು ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಇದೊಂದು ಒಳ್ಳೆಯ ಉಪಕ್ರಮವಾಗಿದೆ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ತಾವು ಈಗ ನಾವು ಹೇಳಿದ್ವಿ ಮಧುಮೇಹದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಭಾರತ ಇಂಡಿಯಾ ಹ್ಯಾಸ್ ಬಿಕಮ್ ದ ಕ್ಯಾಪಿಟಲ್, ಒಂದು ರಾಜಧಾನಿ ಯಾಕಾಗಿದೆ ಅಂದರೆ ಈ ಜೀವನ ಶೈಲಿ ರೋಗಗಳು, ಇದು ವಿಶೇಷವಾಗಿ ಚೈತನ್ಯರಹಿತ ಜೀವನ, ಒಂದು ಲೆಥರ್ಜಿಕ್ ಆಟಿಟ್ಯೂಡ್, ಅಂದರೆ ಒಂದು ದಾರಿದ್ರ್ಯತನವನ್ನು ನಾವು ಬೆಳೆಸ್ಕೊಂಬಿಟ್ಟಿವಿ. ಅದು ಜೊತೆಗೆ ನಮ್ಮ ಆಹಾರದಲ್ಲಿ ಕೂಡ ತೊಂದರೆ ಆಗಿದೆ. ತಾವು ಹೇಳ್ತಾ ಇದ್ರಿ, ಈ ಸಿರಿಧಾನ್ಯಗಳಿಂದ ಒಂದು ಪ್ರೋಟೀನ್ ಆಗಲಿ, ಹೆಚ್ಚು ಪ್ರೋಟೀನ್ ಸಿಗುತ್ತೆ, ಹೆಚ್ಚು ಕಡಿಮೆ ಶುಗರ್ ಸಿಗುತ್ತೆ, ಹಾಗೆಯೇ ಹೆಚ್ಚು ಹೆಚ್ಚು ಮಿನರಲ್ ಎಲ್ಲ ಸಿಗುತ್ತೆ. ಇದರಿಂದ ಈ ಮಧುಮೇಹಗಳ ಒಂದು ಸಂಶೋಧನಾತ್ಮಕವಾಗಿ ಏನೋ ಮಾಹಿತಿ ಇದೆಯಲ್ಲ, ರಿಸರ್ಚ್ ವರ್ಕ್ ಮಾಡಿದಿರಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ? ಇದಕ್ಕೆ ಮುನ್ನವಾಗಿ ಅತ್ಯಂತ ಮುಖ್ಯ ಅಂಶ ಅಂತಂದ್ರೆ ಈ ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ಏನಿದೆ, ಡಯಟ್ರಿ ಫೈಬರ್ ಅಂತ ಏನು ಕರಿತೀರಲ್ಲ, ಅದು ಸುಮಾರು 12 ತನ ಇದೆ. ನಿಮ್ಮ ಅಕ್ಕಿ ಮತ್ತು ಗೋಧಿ ಅಥವಾ ಬೇರೆ ಜೋಳ ಹಿಂಗೇನಾದ್ರು ತೊಗೊಂಡ್ರೆ ಅಕ್ಕಿ ಗೋಧಿಯಲ್ಲಂತೂ 0.1, 0.2 ಅಥವಾ 0.5, 0.6 ಇಷ್ಟೇ ಇದೆ. ಈ ಕಿರುಧಾನ್ಯಗಳಲ್ಲಿ ನಿಮಗೆ ಸುಮಾರು 6-12 ತನ ನಿಮಗೆ ನಾರಿನ ಅಂಶ ಇದೆ. ನಾರಿನ ಅಂಶದ ಮಹತ್ವದ ಬಗ್ಗೆ ಸ್ವಲ್ಪ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ನಾರಿನ ಅಂಶ ಇತ್ತಂದರೆ ಏನಾಗುತ್ತೆ, ನೀವು ನಿಮ್ಮ ಸೇವನೆ ಆದಾಗ ದೇಹದಲ್ಲಿ ನಿಮಗೆ ನಾನು ಆವಾಗಲೇ ಹೇಳಿದೆ ಕೆಟ್ಟ ಕೊಬ್ಬು ಒಳ್ಳೆ ಕೊಬ್ಬು ಬಗ್ಗೆ, ನಾರಿನಾಂಶದ ಅಸ್ತಿತ್ವದಿಂದ ಈ ಕೆಟ್ಟ ಕೊಬ್ಬು ಏನಿದೆ ಅಲ್ಲ, ಕೊಲೆಸ್ಟ್ರಾಲ್ ಎಸ್ಪೆಷಲಿ ಜಾಸ್ತಿ ಇತ್ತಂದರೆ ಅದು ಒಡ್ಕೊಂಡು ಬೈಲ್ ಆ್ಯಸಿಡ್ಸ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸಾರಿ ಬೈಲ್ ಆ್ಯಸಿಡ್ಸ್ ಬಂದರೆ ನಿಮ್ಮ ನಾರಿನಾಂಶ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕಾಂಪ್ಲೆಕ್ಸ್ ಆಗಿ ದೇಹದಿಂದ ಹೊರಗಡೆ ಹಾಕ್ಬಿಡುತ್ತೆ. ಹಾಗಾಗಿ ನಿಮ್ಮ ಕೊಲೆಸ್ಟ್ರಾಲ್ ಪ್ರಮಾಣ ರಕ್ತದಲ್ಲಿ ಕಡಿಮೆ ಆಗುತ್ತೆ. ಒಂದು ಸಾರಿ ಕೆಟ್ಟ ಕೊಬ್ಬು ಕಡಿಮೆ ಆತಂದರೆ ನಿಮ್ಮ ರಕ್ತ ನಾಳಗಳಿಗೆಲ್ಲ ನೀವು ಒಳ್ಳೆ ಆರೋಗ್ಯ ಕೊಟ್ಟಂತೆ ಲೆಕ್ಕ. ಯಾಕಂದರೆ ಈ ಕೊಬ್ಬು ಅಲ್ಲಿ ಹೋಗಿ ಸೇರಿಕೊಂಡು ಮತ್ತೆ ಬ್ಲಾಕ್ ಮಾಡೋದನ್ನು ತಡಿಬೋದು. ಇನ್ನೊಂದು ಅಂಶ ಏನಪ್ಪ ಅಂದರೆ, ನಾನು ಕ್ಲಿಷ್ಟ ಶರ್ಕರಪಿಷ್ಟ ಅಂತ ಹೇಳಿದೆ, ಇದು ನಿಧಾನವಾಗಿ ಪಚನ ಆಗೋದ್ರಿಂದ ಇದು ಮಧುಮೇಹಿಗಳಿಗೆ ಒಂದು ಬಹಳ ಒಂದು ಒಳ್ಳೆಯ ಅಂಶ. ಯಾಕಂದರೆ ನೀವು ತಿಂದಂಥ ಆಹಾರ ಜೀರ್ಣ ಆಗಿ ಸಣ್ಣ ಕರುಣೆಯಲ್ಲಿ ಜೀರ್ಣ ಆಗಿ ಅದರ ಸಣ್ಣ ಸಣ್ಣ ಪ್ರಮಾಣಗಳು ಬರ್ತವೆ, ಅಂದರೆ ಕೊನೆಗೆ ಬರೋದು ಗ್ಲೂಕೋಸೆ. ಆ ಸಕ್ಕರೆ ಏನಿದೆಯಲ್ಲ ಮತ್ತೆ ಎಲ್ಲ ರಕ್ತದ ಮೂಲಕ ಚದಲಿಸಿ ಎಲ್ಲ ಜೀವಕೋಶಗಳಿಗೆ ಅದು ಹೋಗ್ಬಿಟ್ಟು ಅಲ್ಲಿ ಅದನ್ನು ಜೀರ್ಣಕ್ರಿಯೆಯಾಗಿ ನಿಮಗೆ ಶಕ್ತಿ ಉತ್ಪನ್ನ ಆಗುತ್ತೆ. ಗ್ಲೂಕೋಸ್ ಜೀರ್ಣಕ್ಕೆ ಆಗೋಕ್ಕಿಂತ ಮುಂಚೆನೆ ಆ 1.5 ತಾಸಿಗೆ ಏನು ಬಿಡುತ್ತಲ್ಲ, ಅದು ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಯಲ್ಲಿ ಗ್ಲೂಕೋಸ್ ಪ್ರಮಾಣ ಚೆಕ್ ಮಾಡಿದರೆ 80-100 ನಾರ್ಮಲ್ ಅಂತಾರೆ. ತಿಂಡಿ ತಿಂದ ಅದು 1.5 ತಾಸಿಗೆ ಅಥವಾ 2 ತಾಸೊಳಗೆ ಮಾಡಿಸಿದರೆ ಅದನ್ನು ಪೋಸ್ಟ್ ಮಾಡ್ರಲ್ ಅಂತ ಕರಿತೀವಿ, ಅದು ನಿಮಗೆ 100-140 ತನ್ನ ಬರುತ್ತೆ. ಮಧುಮೇಹಿಗಳಿಗೆ ಏನಪ್ಪ ಅಂದರೆ ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸು 100 ಮೇಲೆ ಬರುತ್ತೆ, ಆಮೇಲೆ ಪೋಸ್ಟ್ ಮಾಂಡ್ರಿಯಲ್ ಊಟ ಆದಮೇಲೆ ಏನಿರುತ್ತಲ್ಲ ಅದು 180 ತನ್ನ ಬರುತ್ತೆ. ಒಂದು ತಿಳ್ಕೊಳ್ಳಿ, ಸಕ್ಕರೆ ಅಂಶ 180 ತನಕ ಬಂದ್ರೂ ಅದು ರಕ್ತದಲ್ಲಷ್ಟೇ ಕಾಣಿಸುತ್ತೆ. 180 ದಾಟಿದರೆ ಅಂದರೆ ಥ್ರೆಶೋಲ್ಡ್ ಲೆವೆಲ್ ದಾಟಿದರೆ ಅದು ಯೂರಿನ್ ಅಂದರೆ ಮೂತ್ರದಲ್ಲಿ ಸಹ ಕಾಣಿಸ್ಕೊಳ್ಳುತ್ತೆ. ಅವಾಗ ಅವರು ಚೆಕಪ್ ಮಾಡ್ಬೇಕಾದ್ರೆ ಯೂರಿನ್ ಸಹ ಚೆಕ್ ಮಾಡ್ತಿರ್ತಾರೆ, ನೀವು ಗಮನಿಸಿರ್ಬೋದು. ಆದ್ದರಿಂದ ನೀವು ಸೇವಿಸುವ ಕಿರುಧಾನ್ಯಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಇದು ನಿಧಾನವಾಗಿ ಬಿಡುತ್ತೆ ಗ್ಲೂಕೋಸನ್ನು. ಅದೇ ಥರ ಅದು ನಿಮ್ಮ ಜೀವಕೋಶಗಳು ಅದನ್ನು ನಿಧಾನವಾಗಿ ತೊಗೊಂಡು ನೀವು ಅದಕ್ಕೆ ಅದರ ಪ್ರಕಾರ ಕೆಲಸಗಳನ್ನು ಮಾಡ್ಕೋತಾ ಹೋದರೆ ಆ ಸಕ್ಕರೆ ಪ್ರಮಾಣ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಅಷ್ಟೇ ಅಲ್ಲ, ಈ ನಾರು ಅಂತ ಏನು ಹೇಳಿದ್ನಲ್ಲ, ಕರಗುವ ನಾರು ಕರಗದಿರುವ ನಾರು ಅಂತ ಹೇಳಿದೆ. ಈ ಕರಗುವ ನಾರು ಏನಿದೆಯಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಗ್ಲೂಕೋಸ್ ಲೆವೆಲ್ಲು ಕಡಿಮೆ ಮಾಡುತ್ತೆ, ಕೊಬ್ಬಿನಾಂಶನೂ ಕಡಿಮೆ ಮಾಡುತ್ತೆ. ಈ ಕರಗದಿರಿ ನಾರುವ ಏನಿದೆಯಲ್ಲ, ಅದು ನಿಮ್ಮ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ. ಯಾಕಂದರೆ ಇದು ಕರುಣಿನಲ್ಲಿ ಅದರಲ್ಲೂ ಸಣ್ಣ ಕರುಣೆಯಲ್ಲಿ ಹೋಗ್ಬೇಕಾದ್ರೆ ನಿಧಾನ ಹೋಗ್ಬಿಟ್ಟು ಈ ದೊಡ್ಡ ಕರುಣೆಯಲ್ಲಿ ಏನೇನು ಕೆಲವೊಂದು ಕ್ಯಾನ್ಸರ್ ಅಂತ ಬರುತ್ತಲ್ಲ ಅದನ್ನು ತಡೆಗಟ್ಟಕ್ಕೆ ಈ ಕರಗದಿರುವ ನಾರು ಬಹಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಜೊತೆಗೆ ಮೂಲವ್ಯಾಧಿ ರೋಗಗಳ ಅಂಥವೆಲ್ಲ ಇವನ್ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಹೆಚ್ಚು ನಾರಿನ ಅಂಶ ಇರುವ ನೀವು ಯಾವುದೇ ಧಾನ್ಯಗಳನ್ನು ಸೇವಿಸ್ರಿ, ಹೋಲಿಸಿದಾಗ ನಿಮ್ಮ ಕಿರುಧಾನ್ಯಗಳಲ್ಲಿ ಅತಿ ಹೆಚ್ಚು ನಾರಿನ ಅಂಶ ಇದೆ, ಅದರ ಸೇವನೆಯಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಇದನ್ನು ನೀವು ಮಾಡೋದ್ರಿಂದ ಹೆಚ್ಚಿನ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಅಷ್ಟೇ ಇಲ್ಲ, ನಾನು ನಿಮಗೆ ಆವಾಗಲೇ ಫೈಟೋಕೆಮಿಕಲ್ಸ್ ಅಂತ ಒಂದು ಏನು ಹೇಳಿದ್ನಲ್ಲ, ಈ ಫಿನಾಲಿಕ್ ಕಣಗಳು, ಗೈಟ್ರೋಜನ್ಸು, ಇವೆಲ್ಲವೂ ನಿಮ್ಮ ಇದರೊಳಗೆ ಏನಿರುತ್ತಲ್ಲ ನಿಮ್ಮ ಸಂಸ್ಕರಣಾ ವಿಧಾನದಿಂದ, ಅಂದರೆ ಇವು ಪೋಷಕಾಂಶಗಳಂತ ಅಲ್ಲ, ಸಂಸ್ಕರಣಾ ವಿಧಾನದಿಂದ ಇವನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ಜೊತೆಗೆ ನಿಮಗೆ ಅದನ್ನು ದೇಹದ ಧಾರಣೆಯನ್ನು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ರೀಡಾಪಟುಗಳಿಗೆ ಈ ಇದು ನಿಧಾನವಾಗಿ ಸಕ್ಕರೆ ಬೇಕು ಅವರಿಗೆ. ಒಂದೇ ಸರಿ ಓಡಿದ ತಕ್ಷಣ ಅಥ್ಲೆಟಿಕ್ಸಿಗೆ ಅಂತಂದರೆ ಬೇಗ ಬೇಕಾಗ್ಬೋದು, ಬಟ್ ಬೇರೆ ಬೆಳಗಿನ ಸಂಜೆ ತನಕ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡ್ತಿರ್ತಾರಲ್ಲ, ಕ್ರೀಡಾಪಟುಗಳಿಗೆ ಏನಪ್ಪ ಅಂದರೆ ಅದು ನಿಧಾನವಾಗಿ ಸಕ್ಕರೆ ಬರ್ತಾ ಇದ್ದರೆ ಅವರಿಗೆ ಕೊನೆ ತನಕ ಚುರುಕಾಗಿ ಉಳಿತಾರೆ. ಶಾಲೆಗಳೇ ಬೇಕಾದ್ರೆ ಕೇಳಿ ನೋಡಿ, ಅವರಿಗೆ ತಿನಿಸಿ ಒಂದು ನಾವು ನಮ್ಮ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡಿ ಕಂಡುಕೊಂಡಂತ ಏನಪ್ಪ ಅಂದರೆ, ನಾವು ಈ ಕಿರುಧಾನ್ಯಗಳಿಂದ ಡಯಾಬಿಟಿಕ್ ಮಿಕ್ಸ್ ಅಂತೆಲ್ಲ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಅಂತ ಹೇಳಿ. ಬಿಸಿಬೇಳೆಬಾತು ಆಮೇಲೆ ಉಪ್ಪಿಟ್ಟು ಮಿಶ್ರಣ ಮಾಡಿ ತಿನ್ನಿಸಿದಾಗ 3 ತಿಂಗಳು ತಿನ್ನಿಸಿದ್ವಿ. ತದನಂತರ ನಮಗೆ ಗೊತ್ತಾಯಿತು ಮಕ್ಕಳು ಹೆಚ್ಚಿನ ಒಂದು ಮಾರ್ಕ್ಸನ್ನ ತಗೊಂಡಿದ್ರು, ಅವ್ರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗಿತ್ತು, ಮಕ್ಕಳು ಕಡಿಮೆ ಹೊಡ್ತಾ ತಿದ್ದಿದ್ರು. ಟೀಚರ್ ಅವ್ರಿಗಳು ಸತ ಇದನ್ನೇ ಹೇಳಿದರು, ಅವರು ಹೆಚ್ಚು ಚುರುಕಾಗಿ ಸಂಜೆ ತನಕ ಉಳಿತಾ ಇದ್ರು ಅಂತ ಹೇಳಿದರು. ಈ ರೀತಿ ಒಂದು ಹೆಚ್ಚಿನ ಲಾಭವನ್ನು ನೀವು ಕಿರುಧಾನ್ಯಗಳಿಂದ ನಿಮ್ಮ ಮಕ್ಕಳಿಗೂ ಪಡ್ಕೋಬಹುದು, ಜೊತೆಗೆ ಮಧುಮೇಹಿಗಳ ರೋಗಿಗಳು ಸಹ ಇದನ್ನು ಹೆಚ್ಚಿನ ಉಪಯುಕ್ತತೆಯನ್ನು ಪಡೀಬಹುದು. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ರೆ. ಕೃಷಿ ಶೋಧನೆ ಸಾಧನೆ ಅನ್ನೋದು ಅಂದರೆ ನಾವು ರಿಸರ್ಚ್ ಮಾಡಿದ ನಂತರ ಏನು ಸಾಧನೆ ಮಾಡ್ತೀವಲ್ಲ, ಅದರೊಳಗೆ ಮುಖ್ಯವಾಗಿ ನೀವು ರಿಸರ್ಚ್ ಒಳಗೆ ಒಂದು ಶಬ್ದ ಬರುತ್ತೆ, ಅದು ಗ್ಲೈಸಿಮಿಕ್ ಲೋಡ್ ಅಂತ. ಏನದು, ಅದು ಅಷ್ಟು ಪ್ರಮುಖವಾಗಿದೆಯಾ? ಹೌದು ಹೌದು. ಈಗ ನಾವು ತಿನ್ನುವಂತ ಆಹಾರ ಅಕ್ಕಿ ಇದೆ ಅಲ್ಲ, ಪೂತ್ರ ಅಂತ ಹೇಳ್ತೀವಿ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದಿದೆ, ಅದಾದ್ಮೇಲೆ ಗ್ಲೈಸಿಮಿಕ್ ಲೋಡ್ ಅಂತ ಒಂದಿದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಂದ್ರೆ, ಉದಾಹರಣೆಗೆ ನಿಮ್ಮ ಅಕ್ಕಿ ಅದನ್ನ ತಿಂದ ತಕ್ಷಣ ಕರಗ್ಬಿಟ್ಟು ಅದು ಜೀರ್ಣ ಆಗಿ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಎಷ್ಟು ಬಿಡುತ್ತಲ್ಲ ಅದರ ಆಧಾರಿತದ ಮೇಲೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕ್ಕಿ ತಿಂದ ಮೇಲೆ ಗ್ಲೂಕೋಸ್ ಪ್ರಮಾಣ 80 ಇರುತ್ತೆ, ಆದ್ದರಿಂದ ಅದನ್ನ ಹೆಚ್ಚು ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ಕರಿತೀವಿ. ಗೋಧಿ ಮತ್ತು ಜೋಳಕ್ಕೆ ಸುಮಾರು 50-74 ತನಕ ಬ್ಲಡ್ ಗ್ಲೂಕೋಸ್ ಇರುತ್ತೆ, ಹಾಗಾಗಿ ಅವನ್ನ ಮಧ್ಯಮ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರಗಳನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನು ಈ ಕಿರುಧಾನ್ಯಗಳೆಲ್ಲ ನಾವು ಸಂಶೋಧನೆ ಮಾಡಿದ್ದೀವಿ, ಅದು ಈ ಡಯಾಬಿಟಿಕ್ಸ್ ಮಿಕ್ಸ್ ಆಗಲಿ, ಉಪ್ಪಿಟ್ಟಿನ ಮಿಶ್ರಣ ಆಗಲಿ, ಅಥವಾ ಬಿಸಿಬಾಳೆ ಮಾತ್ ಮಿಕ್ಸ್, ಇವೆಲ್ಲವಕ್ಕೂ ನಾವು ಸಂಶೋಧನೆ ಮಾಡಿದಾಗ ಇದು 49 ಅಂದರೆ 50 ಕೆಳಗೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ನ ನಾವು ನೋಡಿದ್ದೀವಿ. ಅಂದರೆ ರಕ್ತದಲ್ಲಿ ಏರು ಗ್ಲುಕೋಸ್ ಪ್ರಮಾಣ ಎಷ್ಟರ ಮಟ್ಟಿಗೆ ಏರುತ್ತೆ ತಿಂದ ಮೇಲೆ ಅನ್ನೋದನ್ನು ನಾವು ಕಂಡುಹಿಡಿಯೋದೇ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಸೂತ್ರ. ಹೀಗಾಗಿ ನಮ್ಮ ವಿಶ್ವ ಸಂಸ್ಥೆ ಏನಂತಂದರೆ, ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ, ಮಧ್ಯಮ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಹಾಗೂ ಹೆಚ್ಚು ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ವಿಂಗಡಣೆ ಮಾಡಿದೆ. ಹಾಗಾಗಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರಗಳಲ್ಲಿ ನಿಮ್ಮ ಕಿರುಧಾನ್ಯಗಳು ಬರುತ್ತೆ, ಅದರಿಂದ ಹೆಚ್ಚಿನ ಒಂದು ಆರೋಗ್ಯ ಕಾಪಾಡಬೇಕಂದ್ರೆ ನೀವು ಈ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಆಹಾರಗಳನ್ನು ನೀವು ಬಳಸಬೇಕು. ತದನಂತರ ಗ್ಲೈಸಿಮಿಕ್ ಲೋಡ್ ಅಂತ ಒಂದು ನಾವು ಕೇಳ್ತೀವಿ. ಇದನ್ನು ನೀವು ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿರ್ತಿಲ್ಲ, ಉದಾಹರಣೆಗೆ ನಿಮ್ಮ ಅಕ್ಕಿಗೆ 80 ಅಂದ್ಕೊಳ್ರಿ, ಅದರೊಳಗೆ ಎಷ್ಟು ಶರ್ಕರ ಪಿಷ್ಟ ಇದೆ, ಸುಮಾರು 74 ಇದೆ ಶರ್ಕರ ಪಿಷ್ಟ. 80 × 74 / 100 ಅದು ಏನಿದೆಯಲ್ಲ ಅದನ್ನು ಗ್ಲೈಸಿಮಿಕ್ ಲೋಡು ಅಂದರೆ ನಿಮ್ಮದು ಇಂಡೆಕ್ಸು ಮತ್ತು ಶರ್ಕರ ಪಿಷ್ಟ ಎಷ್ಟಿದೆ ಆಧಾರದ ಮೇಲೆ ಅದನ್ನು ಲೋಡ್ ಅಂತೀವಿ. ಆ ಶರ್ಕರ ಪಿಷ್ಟ ಸೂಕ್ಷ್ಮವಾಗಿರ್ಬೋದು, ಅಂದರೆ ನಿಮ್ಮ ಸಕ್ಕರೆ ಅಂಶ ಇರ್ಬೋದು, ಅಥವಾ ಸ್ಟಾರ್ಚ್ ಇರ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಸಕ್ಕರೆಯಿಂದ ಬೆರೆತಂಥ ಪಾಯಸ ಕುಡಿದಿರ್ಬೋದು, ಅದು ಎಲ್ಲನೂ ಸೇರಿ ಅದನ್ನು ಶರ್ಕರ ಪಿಷ್ಟ ಅಂತಲೇ ಕರಿತೀವಿ. ಅದರಲ್ಲಿ ನಿಮ್ಮ ಸಕ್ಕರೆ ಅಂಶ ಜಾಸ್ತಿ ಇತ್ತಂದರೆ ಅವಾಗೂ ನಿಮಗೆ ಗ್ಲೈಸಿಮಿಕ್ ಲೋಡ್ ಜಾಸ್ತಿ ಬರುತ್ತೆ. ನೀವು ಕಡಿಮೆ ಗ್ಲೈಸಿಮಿಕ್ ಲೋಡ್ ಆಹಾರನ ಜಾಸ್ತಿ ತಿಂದ್ರೂ ಕಷ್ಟ, ಜಾಸ್ತಿ ಗ್ಲೈಸಿಮಿಕ್ ಲೋಡ್ ಆಹಾರನ ಕಡಿಮೆ ತಿಂದ್ರೂ ಅಷ್ಟೇ ಕಷ್ಟ. ಹಾಗಾಗಿ ನಿಮ್ಮ ಈ ಸಂಸ್ಕರಿತ ಇದು ಏನಿದೆ ಅಲ್ಲ ಪದಾರ್ಥಗಳು, ಜಾಮ್, ಜೆಲ್ಲಿ, ಕೆಚಪ್, ಅವುಗಳನ್ನೆಲ್ಲ ಹೆಚ್ಚಿನ ಪ್ರಮಾಣದ ಒಂದು ಸಕ್ಕರೆ ಇಕ್ಕರೆ ಎಲ್ಲಿ ಬೆಳೆಸ್ತಾರಲ್ಲ ಅವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಹೆಚ್ಚು ಹೆಚ್ಚು ನಾರು, ಆಮೇಲೆ ಸತ್ವಯುತವಾದ ಜೀವಸತ್ವಗಳು, ಆಮೇಲೆ ಖನಿಜಾಂಶಗಳು ಇರುವಂಥದ್ದು, ಆಮೇಲೆ ಡಯಾಬಿಟಿಕ್ ಅವರಿಗೆ ಪ್ರೋಟೀನು ಬಹಳ ಬೇಕು. ನೀವು ಈ ಶರ್ಕರ ಪಿಷ್ಟಕ್ಕೆ ಮತ್ತು ಸಸಾರಜನಕ್ಕೆ ಹೋಲಿಸಿದರೆ ಶರ್ಕರ ಪಿಷ್ಟ ಬೇಗ ಜೀರ್ಣ ಆಗುತ್ತೆ, ಪ್ರೋಟೀನ್ ಏನಿದೆಯಲ್ಲ ನಿಧಾನವಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ನೀವು ಗಮನಿಸಿರ್ಬೋದು ಕಾಳು ಪಲ್ಯ ತಿಂದಾಗ ನಿಮಗೆ ಹಸಿವು ಕಡಿಮೆ ಇರುತ್ತೆ, ಜೊತೆಗೆ ಅಂದರೆ ಅದು ಸಹ ನಿಧಾನವಾಗಿ ಸಕ್ಕರೆಯನ್ನು ರಕ್ತಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬಿಡುತ್ತೆ. ಹಾಗಾಗಿ ಅವರು ಹೆಚ್ಚು ಪ್ರಮಾಣದ ಪ್ರೋಟೀನ್ ತಿನ್ನಬೇಕು, ಅದರಲ್ಲೂ ರಾತ್ರಿ ಹೊತ್ತು ಪ್ರೋಟೀನ್ ಭರಿತ ಆಹಾರಗಳನ್ನ ಸ್ವಲ್ಪ ಜಾಸ್ತಿ ಸೇವಿಸಬೇಕು. ಸಸ್ಯಜನ್ಯ ಆಧಾರಿತ ಪ್ರೋಟೀನ್ ಬಳಸಿದರೆ ಹೆಚ್ಚಿನ ಒಂದು ಲಾಭ ಇರುತ್ತೆ. ಇನ್ನು ಪ್ರಾಣಿಜನ್ಯ ಅಂದರೆ ಮತ್ತು ಹಾಲು ಮತ್ತು ಹೈನುಗಳನ್ನು ನೀವು ಬಳಸಲೇಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಸುಣ್ಣ ಒಂಚೂರು ಬೇಕಾಗುತ್ತೆ. ಹಸಿರು ಸೊಪ್ಪು ತರಕಾರಿಗಳನ್ನು ಎಲ್ಲೆಲ್ಲಿ ಹಸಿಯಾಗಿ ತಿನ್ನಕ್ಕೆ ಸಾಧ್ಯ ಐತಲ್ಲ ಅದನ್ನು ತಿನ್ನರಿ, ಎಲ್ಲಿ ಹಸಿಯಾಗಿ ತಿನ್ನಕ್ಕಾಗದೆ ಇದ್ರೆ ಬೇಯಿಸ್ಕೊಂಡು ತಿನ್ನರಿ, ಯಾಕಂದರೆ ಅಲ್ಲೂ ಸಹ ನಿಮಗೆ ಹೆಚ್ಚಿನ ಒಂದು ನಾರಿನಂಶ ಸಿಗುತ್ತೆ, ಉಳಿದ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಸಿಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯನೂ ಸಹ ಸುಧಾರಿಸ್ಕೊಂಡ್ಬಿಟ್ಟು ನಿಮ್ಮ ಜೀವನ ಶೈಲಿಯನ್ನು ನೀವು ಮಾರ್ಪಾಡು ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಹೆಚ್ಚಿನ ಆರೋಗ್ಯ ಲಭಿಸುತ್ತೆ. ಡಾಕ್ಟರ್ ಉಮಾ ಕುಲಕರ್ಣಿ ಅವರೇ, ತಾವು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಕಾಂಶ ವಿಭಾಗದ ಮುಖ್ಯಸ್ಥರಾಗಿ ತುಂಬ ವಿಸ್ತೃತವಾಗಿ ಇಲ್ಲಿವರೆಗೆ ಸಿರಿಧಾನ್ಯಗಳ ಮಹತ್ವ, ಕಿರುಧಾನ್ಯಗಳೇ ಸಿರಿಧಾನ್ಯಗಳು, ಆಮೇಲೆ ಹೇಗೆ ಅವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ತಾವ ಅನ್ನೋದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದೀರಿ, ಅಂದರೆ ವೈದ್ಯಕೀಯವಾಗಿ ಕೂಡ ತಾವು ವಿಶ್ಲೇಷಣೆ ಮಾಡಿದ್ದೀರಿ. ಅಭಿನಂದನೆಗಳು. ನಮ್ಮ ಎಲ್ಲ ರೈತ ಬಾಂಧವರು ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಹಾಗೆಯೇ ಹೆಚ್ಚು ಹೆಚ್ಚು ಇವುಗಳನ್ನು ಬೆಳೆದು ಸಮುದಾಯದ ಆರೋಗ್ಯವನ್ನು ಕಾಪಾಡಲಿ ಅಂತ ಆಸೆ ಮಾಡ್ತಾ ಈ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮ ಸರಣಿಯೊಳಗೆ ತುಂಬ ವಿಸ್ತೃತವಾಗಿ ಭಾಗವಹಿಸಿ ಶ್ರೀಮಂತವಾದ ಮಾಹಿತಿಯನ್ನು ನೀವು ನೀಡಿದ್ದೀರಾ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕಿರುಧಾನ್ಯ ಸಿರಿಧಾನ್ಯ ಸಿರಿಧಾನ್ಯಗಳ ಮಹತ್ವದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾ ಎನ್ ಕುಲಕರ್ಣಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೇನ, ಸಂಕಲನ ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ಕೇಳೋಣ ಏಕತಾರಿ ಪದ. ಬಸಲಿಂಗಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳೋಣ. ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದೋ. ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದೋ. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವಧಂಗ ಯಾಕೆ ಮರತಾರು, ಜೀವಧಂಗ ಯಾಕೆ ಮರತಾರು, ಜೀವಧಂಗ ಯಾಕೆ ಮರತಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ. ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೂಡ ಹಣಿಸಿ ಮಾಯವಾಗ್ಯಾದೋ. ಮಾತುಳುಂಗಿ ಮೌನ ಬೆಳೆದಾದೋ ಮೌನದರ್ಥ ನಿನಗ ಹೊಳದಾರು, ಮೌನದರ್ಥ ನಿನಗ ಹೊಳದಾರು, ಮೌನದರ್ಥ ನಿನಗ ಹೊಳದಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ. ಹರಿವ ಹಳ್ಳ ಹಾಡ ಹೇಳ್ಯಾದೋ ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದೋ. ಹರಿವ ಹಳ್ಳ ಹಾಡ ಹೇಳ್ಯಾದೋ ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದೋ. ಓ ಭಾವಲಿಂಗ, ಓ ಭಾವಲಿಂಗ, ಬದುಕಿನರ್ಥ ನಿನಗೆ ಹೊಳದಾರು, ಬದುಕಿನರ್ಥ ನಿನಗೆ ಹೊಳದಾರು, ಬದುಕಿನರ್ಥ ನಿನಗೆ ಹೊಳದಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರು ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರು. ಗುಡ್ಡ ಬೆಟ್ಟ ಹಸಿರು ಹುಟ್ಟಾದೋ ಆ ಹಸಿರು ಹುಟ್ಟಾದೋ, ಆ ಹಸಿರಿನೊಳಗೆ ಉಸಿರು ಯಾಕೆ ನಿಂತ ಬಿಟ್ಟಾದೋ. ಓ ಸೃಷ್ಟಿಲಿಂಗ, ಓ ಸೃಷ್ಟಿಲಿಂಗ, ಹೆಸರಿನರ್ಥ ನಿನಗೆ ಹೊಳೆದಾದು, ಹೆಸರಿನರ್ಥ ನಿನಗೆ ಹೊಳೆದಾದು, ಹೆಸರಿನರ್ಥ ನಿನಗೆ ಹೊಳೆದಾದು. ಗುಬ್ಬಿಯೊಂದು ಗೂಡು ಕಟ್ಟ್ಯಾದೋ, ಆ ಗೂಡಿನೊಳಗೆ ಜೀವ ಎಷ್ಟು ಎಲ್ಲಿಗೆ ಹೋಗ್ಯಾದೋ, ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಬಿಡು ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಒಡಲು